ಹೇಗೆ ಈ ಪತ್ರಿಕೆ ಬರೋದಕ್ಕೆ ಏನು ಕಾರಣ ಅಂತ ಹೇಳ್ತೀರಾ? ತಾವೊಬ್ಬ MBA ಅಭ್ಯರ್ಥಿಯಾಗಿ ಈ ಒಂದು ಪತ್ರಿಕೆಗಳ ಒಂದು ಇದು ಹೇಗೆ ಬಂತು ಸರ್ ನಿಮ್ಗೆ? ಇದು ಒಂದು ಬಹಳ ದೊಡ್ಡ ಕತೆ ಇದು. ಯಾಕೆಂದ್ರೆ ನಾನು ಬಡತನ ಇದ್ದಾಗ ಅತ್ಯಂತ ಸಹಜವಾಗಿ ಅವಮಾನಗಳಾಗತ್ತೆ. ಅವಮಾನಗಳಾದಾಗ ಒಬ್ಬ ವ್ಯಕ್ತಿ ಎರಡು ಕಡೆ ಯೋಚನೆ ಮಾಡ್ತಾನಂತೆ. ಒಂದು ಸಮಾಜದ ವಿರೋಧಿ ಬಣಗಳ ತರ ಬೆಳೆಯುವಂತಹ ನಿಟ್ಟಿನಲ್ಲಿ ಹೋಗ್ಬಿಡ್ತಾನಂತೆ. ಇನ್ನೊಬ್ಬ ತಾನು ಸಾಧಕನಾಗಬೇಕು, ತಾನು ಬೆಳೀಬೇಕು, ಅವಮಾನಿಸಿದವರ ಎದುರಿನಲ್ಲಿ ನಾನು ಚಿಗುತು ನಿಲ್ಲಬೇಕು ಅನ್ನುವಂತ ಪ್ರಯತ್ನ ಮಾಡ್ತಾನೆ. ನಾನು ಆ ಆಯ್ಕೆಯನ್ನು ತಗೊಂಡೆ. ಪುಟ್ಟಹಳ್ಳಿ ಸಂಪ ಅನ್ನುವಂಥದ್ದು ಕಾರ್ಗಲ್ ಜೋಗ ಫಾಲ್ಸಿನ ಹತ್ರ ಬರುವಂತಹ ಹಳ್ಳಿ, ಅಲ್ಲಿ ಬೆಳೆದಂತಹ ನಾನು. ಆಮೇಲೆ ಅಲ್ಲಿ ಹುಟ್ಟದೆ ಬೆಳೆದೆ, ಬಡತನ ಇತ್ತು ಅವಾಗ ಎಲ್ಲ. ಹಿಂಗೆ ಒಂದಂತ ಹೈಸ್ಕೂಲ್ ಓದ್ದೆ. ಹೈಸ್ಕೂಲ್ ಓದುವಾಗ್ಲೇ ಬರವಣಿಗೆಗಳನ್ನ ಶುರು ಮಾಡಿದೆ. ಕಾಲೇಜು ಬರವಣಿಗೆಯನ್ನ ಅವಾಗ್ಲೇ ಶುರು ಮಾಡಿದೆ. ಆಸ್ ಎ ಫ್ರೀಲಾನ್ಸರ್ ಅಂತ ಹೇಳ್ತಾರೆ, ಫ್ರೀಲಾನ್ಸರ್ ತೋಚಿದ್ದು ಗೀಚಿದ್ದು ಅಂತಾರಲ್ಲ ಹಾಗೆ ಬರವಣಿಗೆ ಶುರು ಮಾಡಿದೆ. ಆಮೇಲೆ ಜೀವನಾನುಭವಗಳು ಹೆಚ್ಚಾಗ್ತಾ ಹೋಯ್ತು. ಬಾಲ್ಯದಲ್ಲಿ ನಾನು ಅಡಿಗೆ ಕೆಲಸ ಮಾಡಿದೀನಿ, ಬಡಿಸೋ ಕೆಲಸ ಮಾಡಿದೀನಿ, ನೆಲ್ಲಿಕಾಯಿ ವ್ಯಾಪಾರ ಮಾಡಿದೀನಿ, ಅಡಿಕೆ ವ್ಯಾಪಾರ ಮಾಡಿದೀನಿ, ಜೇನುತುಪ್ಪ ವ್ಯಾಪಾರ ಮಾಡಿದೀನಿ. ಎಲ್ಲೆಲ್ಲಿ ಏನೇನು ಸಾಧ್ಯತೆಗಳು ಇದೆಯೋ ನ್ಯಾಯವಾಗಿ ದುಡಿಲಿಕ್ಕೆ ಅವೆಲ್ಲವನ್ನ ಪ್ರಯತ್ನ ಪಟ್ಟಿದ್ದೇನೆ. ಆಗ ಜೀವನದ ಅನುಭವಗಳು ಹೆಚ್ಚಾಗ್ತಾ ಹೋಯ್ತು. ಅವಾಗ ಬರವಣಿಗೆಗೂ ಕೂಡ ಅನುಭವದಿಂದ ಪಕ್ವ ಆಗ್ತಾ ಹೋಯ್ತು. ಇದಕ್ಕೆ ನೀವು ಎಲ್ಲಿ ತರಬೇತಿ ತಗೊಂಡಿಲ್ಲ? ತರಬೇತಿ ಇಲ್ಲ, ನಾನು ಓದಿ ನಿಮ್ಮ ಒಂದು ಸ್ವಂತ ಬುದ್ಧಿಯಿಂದ ಸ್ವಂತ ಏನ್ ಅನುಭವಿಸಿದಿರಾ ಅದನ್ನ ಈ ಪತ್ರಿಕೆ ಮುಖಾಂತರ ತಾವು ತೋರಿಸ್ಕೊಂಡಿದ್ದೀರಾ. ಭಾವನೆಗಳನ್ನ ಬರಿತಾ ಹೋದೆ. ಹಾಗೆ ಅಲ್ಲಿಂದ ನಾನು ಮೈಸೂರಿಗೆ BBM ಓದ್ಲಿಕ್ಕೆ ಹೋದೆ. ಓದುವಾಗ ಅಲ್ಲೂ ಕೂಡ ಬೆಳಿಗ್ಗೆ ಪೇಪರ್ಗಳನ್ನು ಹಂಚ್ತಾ ಇದ್ದೆ. ಬೆಳಿಗ್ಗೆ ಪೇಪರ್ ಅನ್ನು ಹಂಚಿ ವಾರಕ್ಕೆ ಎರಡು ದಿವಸ ಅದೇ ರಾಜ್ಯ ಮಟ್ಟದ ಪತ್ರಿಕೆಗೆ ಅಂಕಣ ಬರಿತಾ ಇದ್ದೆ. ಆಗ ಒಂದು ಕನಸು ಕಂಡೆ, ನಾನು ಒಂದು ಪತ್ರಿಕೆ ಮಾಡ್ಬೇಕು, ಶುರು ಮಾಡ್ಬೇಕು ಅಂತ. ಹೌದು, ಆಗ ಶುರು ಮಾಡಿದ್ದು ಸಂಪದ ಸಾಲು ಪತ್ರಿಕೆ. ಬಹಳ ಮಜಾ ಅಂತಂದ್ರೆ ಕಾಲೇಜಿನ ನೋಟಿಸ್ ಬೋರ್ಡಿಗೆ ಅಕ್ಷರಗಳಲ್ಲಿ ಕೈಯಲ್ಲಿ ಬರೆದು ತೋಚಿದ್ ಗೀಚಿದ್ ಏನೋ ಒಂದು ಕತೆ ಕವನ ಬರೆದು ಮೇಲ್ಗಡೆ ಸಂಪದ ಸಾಲು ಅಂತ ಬರೆದು ಅಂಟಿಸಿದ್ದು ಮೊದಲ ಪತ್ರಿಕೆ. ಇದನ್ನೇ ಹೆಸರಿಡ್ಬೇಕಂತ ನಿಮ್ಗೆ ಹೇಗ ಅನಿಸ್ತು? ಯಾಕೆ ಇದರ ಹಿನ್ನೆಲೆ ಹೇಳ್ಬಹುದು? ಸಂಪ ಅನ್ನೋದು ನನ್ನ ಊರ ಹೆಸರು. ಸಂಪದ ಅಂದ್ರೆ ಐಶ್ವರ್ಯ, ಅಭಿವೃದ್ಧಿ, ಏಳಿಗೆ ಅನ್ನುವಂತ ಅರ್ಥ ಬರುತ್ತೆ. ಸಂಪ ಸಂಪ ಅಂತ ನಮ್ ಗೆಳೆಯರೆಲ್ಲ ನನ್ನ ಕರೆಯೋರು. ಸಂಪದ ಸಾಲು ಅದು ನಂದೇ ಒಂದು ಸಾಲು ಅನ್ನುವಂತ ಒಂದು ಯೋಚನೆ ಮಾಡಿ ಅದು ಬರದೆ ಅದು RNI ಕಳಿಸಿ ಅಪ್ರೂವಲ್ ಆಗಿ ಬಂತು. ಅದು ಅಪ್ರೂವಲ್ ಆಗಿ ಬಂತು ಅಂದ್ರೆ ಅವಾಗಲೇ ಇರೋದು ಮಜಾ. ಏನಂತಂದ್ರೆ ಓದುಗರು ಯಾರು ಅಂತ ಗೊತ್ತಿಲ್ಲ, ಏನ್ ಬರೀಬೇಕು ಅಂತ ಗೊತ್ತಿಲ್ಲ, ಪ್ರಿಂಟಿಂಗ್ ಪ್ರೆಸ್ ಎಲ್ಲಿ ಅಂತ ಗೊತ್ತಿಲ್ಲ, ಅತ್ತ ಜಾಹೀರಾತು ತಗೊಳ್ಳೋದು ಹೇಗೆ ಅಂತ ಗೊತ್ತಿಲ್ಲ, ಬರಹಗಾರ ಎಲ್ಲ ಎಲ್ಲಿ ಹುಡುಕ್ಬೇಕು ಅಂತ ಗೊತ್ತಿಲ್ಲ, ಕೊಡ್ಲಿಕ್ಕೆ ಸರಿಯಾದ ಒಂದು ಅಡ್ರೆಸ್ ಇಲ್ಲ, ಹಾಕೊಳಕ್ ಒಂದ್ ಸರಿಯಾದ ಅಡ್ರೆಸ್ ಇಲ್ಲ. ಈ ಸಂದರ್ಭದ ಸ್ಥಿತಿಯಲ್ಲಿ ಕೂಡ ಏನ್ ಮಾಡ್ಬೇಕು, ಕನಸು ಮಾಡ್ಬೇಕು ಮಾಡ್ಬೇಕು, ಇಟ್ ಈಸ್ ಪಾಸಿಬಲ್ ಅನ್ನೋಂಥದ್ದು ಒಂದು ಪಕ್ಕ ನನ್ನ ಜೊತೆಗೆ ನಾನು ಇಟ್ಕೊಂಡಂತದ್ದು. ಅವತ್ತು ಶುರು ಮಾಡಿದ್ದು ನೋಟಿಸ್ ಬೋರ್ಡಿಗೆ ಅಂಟಿಸ್ಲಿಕ್ಕೆ ಅಂತ ಹೇಳಿ ಮಾಡಿದ್ದು ಪತ್ರಿಕೆ. ನೆಕ್ಸ್ಟ್ ಅಲ್ಲೇ ನಮ್ಮ ಓದುಗರುಗಳಿಗೆ ಅಂತಂದ್ರೆ ನಮ್ಮ ಕಾಲೇಜಿನ ಯಾರ್ಯಾರಿಗೂ ಹಿಂಗೆ ಫ್ರೀಯಾಗಿ ಹಂಚಿದ್ದೆ. ನಮ್ಮ ಎದುರಿಗೆ ಅವರು ತೆಗೆದು ಮುಷ್ಟಿ ಮಾಡಿ ಹಣದಿದ್ದನ್ನ ನಾನು ಮುದುಡೆ ಕಟ್ಟಿ ಹಣದಿದ್ದನ್ನ ನೋಡಿದ್ದೇನೆ. ನಾನು ಹೋಗಿ ಅಣ್ಣ ಇಷ್ಟು ಕಷ್ಟಪಟ್ಟು ಮಾಡಿದ್ದೀನಿ ಹೊಡೆದಿಯಲ್ಲಪ್ಪ ಅಂತಾಗ ನಿನಗೆ ನಾನು ಕೂಡ ಕೇಳಿದ್ನ ಅಂತ ಕೇಳಿದ್ದನ್ನು ನೆನಪಿದೆ. ಅವತ್ತು ಯೋಚನೆ ಮಾಡಿದೆ, ಇಲ್ಲ ಮಾಡಬೇಕು, ಇಟ್ ಈಸ್ ಪಾಸಿಬಲ್. ಹಾಗೆ ಪ್ರಾರಂಭ ಮಾಡಿ ಒಂದು ಪುಟದ ಕೈ ಬರಹದಿಂದ ನಾಲ್ಕು ಪುಟಗಳ ಪ್ರಿಂಟೆಡ್ ಫಾರ್ಮಿಗೆ ತಂದೆ. ಮೊದಲನೇ ಸಲ ಅಲ್ಲಿಂದ ಶುರುವಾಗಿದ್ದು ಹಿಂದ್ ನೋಡಿದ್ದಿಲ್ಲ. ಎರಡು ಪುಟ, ನಾಲ್ಕು ಪುಟ, ಆರು, ಎಂಟು, ಹತ್ತು, ಹನ್ನೆರಡು, ಹದಿನಾರು, ಇಪ್ಪತ್ತು, 32 ಪುಟಗಳಾಗಿ ಇವತ್ತು ಸಂಪದ ಸಾಲು ಪತ್ರಿಕೆ ಬರ್ತಾ ಇದೆ. ರಾಜ್ಯಾದ್ಯಂತ ಮತ್ತು ಹೊರ ರಾಜ್ಯಾದ್ಯಂತ ಇರುವಂತಹ ಕನ್ನಡಿಗರು ಬಹುತೇಕ 34,000 ಮನೆಗೆ ಸಂಪದ ಸಾಲು ಪತ್ರಿಕೆ ತಲುಪ್ತಾ ಇದೆ. ಹೆಚ್ಚಿನದಾಗಿ ಏನು ಇದರಲ್ಲಿ ನೀವು ಫೋಕಸ್ ಅಂತಂದ್ರೆ ಯಾವ ವಿಷಯ ಮೇಲೆ ಜಾಸ್ತಿ ನೀವು ಇದರಲ್ಲಿ? ಒಂದು ಕೌಟುಂಬಿಕ ಪತ್ರಿಕೆ. ಕೌಟುಂಬಿಕ ಪತ್ರಿಕೆ ನಾನು ಒಂದು ತತ್ವವನ್ನು ನನಗೆ ನಾನು ಹಾಕೊಂಡೆ. ಕೆಟ್ಟದ್ದನ್ನ ಕೊಡಬಾರದು. ಹೌದು, ನಾಲೆಜ್ ಶುಡ್ ನಾಟ್ ಬಿ ಪಲ್ಯೂಟೆಡ್. ಹೌದು ಸರ್, ನಮ್ಮ ಜ್ಞಾನ ಅಥವಾ ಓದುಗರ ಜ್ಞಾನ ಮಾಲಿನ್ಯ ಆಗಬಾರದು ನನ್ನ ಪತ್ರಿಕೆ ಓದೋದ್ರಿಂದ. ಪತ್ರಿಕೋದ್ಯಮ ಅಂತಂದ್ರೆ ಇನ್ನೊಬ್ಬರನ್ನ ಹೆದರ್ಸೋದು ಅನ್ನೋ ಅಂತ ಕಾಲಘಟ್ಟದಲ್ಲಿ, ಪತ್ರಿಕೋದ್ಯಮ ಅಂದ್ರೆ ಇನ್ನೊಬ್ಬರಿಗೆ ಬೈದು ಬರೆಯೋದು ಅನ್ನೋ ಕಾಲಘಟ್ಟದಲ್ಲಿ, ಹೊಗಳಿ ಬರೆಯೋದು ಅನ್ನೋ ಕಾಲಘಟ್ಟದಲ್ಲಿ, ಯಾವುದೋ ಒಂದು ಪಕ್ಷದ ಪರವಾಗಿಯೋ, ಮಠಗಳ ಪರವಾಗಿಯೋ, ಧರ್ಮದ ಪರವಾಗಿಯೋ, ಧರ್ಮಗಳ ಪರವಾಗಿಯೋ ನಿಲ್ಲುವ ಪತ್ರಿಕೆಗಳು ಇರುವಂತಹ ಕಾಲಘಟ್ಟದಲ್ಲಿ ಇದೆಲ್ಲದರ ಮೀರಿ ಒಂದು ಪತ್ರಿಕೆ ಪಾಸಿಟಿವ್ ಆದ ಪತ್ರಿಕೆ ಇರಬೇಕು ಅನ್ನುವಂತಹ ಒಂದು ಧೋರಣೆಯನ್ನು, ಧನಾತ್ಮಕ ಪತ್ರಿಕೋದ್ಯಮವನ್ನ ಶುರು ಮಾಡಬೇಕು. ಕಷ್ಟ ಆಗ್ಬೋದು, ಶುರು ಮಾಡೋಣ ಅಂತ ಹೇಳಿ 18 ವರ್ಷಗಳ ಹಿಂದೆ ಮಾಡಿದ ಸಂಕಲ್ಪ ಇವತ್ತು ಹೆಮ್ಮೆ ಅನ್ಸುತ್ತೆ. ಇವತ್ತು ಹೆಮ್ಮರವಾಗಿ ಕೂಡ ಬೆಳೆದಿದೆ. ಇವತ್ತು ನನಗೆ ಹೆಮ್ಮೆಯೂ ಅನ್ಸೋದು ಏನು ಅಂತಂದ್ರೆ, ಹಿಂದೆಲ್ಲ ಆ 18 ವರ್ಷದ ಹಿಂದೆ ರಾರಾಜಿಸ್ತಿರ್ತಕ್ಕಂತಹ ಟ್ಯಾಬ್ಲಾಯ್ಡ್ ಜರ್ನಲಿಸಂಗಳು ಇವತ್ತು 10 ಕಾಪಿಯೂ ರಾಜ್ಯಾದ್ಯಂತ ಸೇಲ್ ಆಗದೆ ಮುಚ್ಚಿಕೊಂಡು ಹೋಗಿದೆ. ಹೌದು, ಯಾಕಂದ್ರೆ ಆಡಂಬರದ ಪ್ರಚಾರ, ಆಡಂಬರದ ಒಂದು ಹೊರತೋರ್ಪಡಿಕೆಯಿಂದ ಬಂದಿರತಕ್ಕಂಥವು ಯಾವುದಕ್ಕೆ ನೆಲೆ ಕಂಡಿಲ್ಲ, ಕಂಡು ಬರುವುದೂ ಇಲ್ಲ ಕೂಡ. ಸೊ ತಾವು ಆರಂಭದ ಒಂದು ಏನು ಈ ಪತ್ರಿಕೆನ ನೀವು ಗುಣಮಟ್ಟದ ಒಂದು ಕಾಪಾಡಿಕೊಂಡು ನೀವು ಬಂದಿದ್ದೀರಿ, ಗುಣಮಟ್ಟದ ಒಂದು ಪತ್ರಿಕೆನೂ ಆಯ್ತು, ಜೊತೆಗೆ ಕುಟುಂಬದಲ್ಲಿ ಎಲ್ಲರೂ ಓದ್ತಕ್ಕಂಥ ಸಣ್ಣ ಮಕ್ಕಳು ಹಿಡ್ಕೊಂಡು ಬಿಟ್ಟು ಚಿಕ್ಕ ಮಕ್ಕಳು ಹಿಡ್ಕೊಂಡು ವೃದ್ಧರು, ಯಾವುದೇ ಒಂದು ವಯಸ್ಸಿನವರು, ಯಾವುದೇ ಒಂದು ಧರ್ಮದವರು ಓದ್ತಕ್ಕಂತ ಮೆಚ್ಚತಕ್ಕಂತ ಬರೀತಕ್ಕಂತ ಪತ್ರಿಕೆಗಳನ್ನ ನೀವು ಈ ಪತ್ರಿಕೆನ ಹೊರತಂದಿದ್ರಿ. ಇದರ ಜೊತೆಗೆ ಈಗ ಸಣ್ಣ ಪುಟ್ಟ ಒಂದು ಕೆಲಸ ಕೂಡ ತಾವು ಹೊರಗಡೆ ಮಾಡ್ತೀರಾ ಅಲ್ವಾ? ಕೃಷಿ ಆಯ್ತು, ಪತ್ರಿಕೆ ಆಯ್ತು, ಇದರ ಜೊತೆಗೆ ಈಗ ನಿಮ್ಮ ಒಂದು ಸಂಬಂಧಿಸಿದ ಕೆಲಸಗಳ ಬಗ್ಗೆ ಸ್ವಲ್ಪ ಹೇಳಬಹುದಾ? ಕೃಷಿ ಒಂದು ನನ್ನ ಖುಷಿಗಾಗಿ ಬಂದಿದ್ದು, ಬಾಲ್ಯದ ಕನಸು ಅದು ಕೂಡ. ಎಲ್ಲಿ 1/2 ಎಕರೆ ಜಾಗದಲ್ಲಿ ಊರಲ್ಲಿ ಇದ್ದಾಗ ನಮ್ಮನ್ನೊಂದು ತರ ನೋಡ್ತಾ ಇದ್ರಲ್ಲ, ಆಗ ಒಂದು ದೊಡ್ಡ ಮಟ್ಟದ ಕೃಷಿ ಮಾಡಬೇಕು ಅನ್ನುವ ಆ ಕನಸಿನ ರೂಪವಾಗಿ ಈಗ ದೊಡ್ಡ ಮಟ್ಟಕ್ಕೆ ಕೃಷಿಯನ್ನು ಮಾಡ್ತಾ ಇರುವಂತದ್ದು. ಪತ್ರಿಕೋದ್ಯಮವೂ ಅಷ್ಟೇ, ನನ್ನ ಬಾಲ್ಯದ ಭಾವನೆಗಳನ್ನ ಬರೀಲಿಕ್ಕೆ ಒಂದ ತಾಣ ಅಂತ ಶುರು ಮಾಡಿಕೊಂಡು ಇವತ್ತು ಹೆಮ್ಮರವಾಗಿ ಬೆಳೆದಿದೆ. ಸರಿ ಸುಮಾರು 34,000 ಚಂದಾದಾರರು ಪತ್ರಿಕೆಗಿದ್ದಾರೆ. ಈ 1,00,000 ಚಂದಾದಾರರು ಮಾಡಬೇಕು ಅನ್ನುವಂತಹ ಧೋರಣೆಯನ್ನು ಕೂಡ ಇಟ್ಟುಕೊಂಡು ಪ್ರಯತ್ನಗಳು ನಡೀತಾ ಇದೆ. ಸರಿ ಸುಮಾರು 1,000ಕ್ಕೂ ಹೆಚ್ಚಿಗೆ ಹೊಸ ಬರಹಗಾರರಿಗೆ ವೇದಿಕೆಯನ್ನ ಪತ್ರಿಕೆ ಕಲ್ಪಿಸಿಕೊಟ್ಟಿದೆ. ಜೊತೆಗೆ ಉದ್ಯೋಗ ಸೃಷ್ಟಿಯು ತುಂಬಾ ಜನಕ್ಕಾಗಿದೆ. ಅದರ ಆಚೆಗೂ ಕೂಡ ಈಗ 3 ಸಿನಿಮಾಗಳಲ್ಲಿ ನಾನು ಮೇಜರ್ ರೋಲ್ ಆಕ್ಟ್ ಮಾಡಿದ್ದೀನಿ, 5 ಸೀರಿಯಲ್ಗಳಲ್ಲಿ ಅಭಿನಯಿಸಿದ್ದೀನಿ. ಕನ್ನಡವೇ ನಮ್ಮಮ್ಮ, ಕನ್ನಡ ಅದೇನು, ಕನ್ನಡವೆಂದರೆ ಬರಿ ಪದವಲ್ಲ, ಹಿರಿದಿದೆ ಅದರ ಅರ್ಥ, ಜಲವೆಂದರೆ ಕೇವಲ ನೀರಲ್ಲ, ಅದು ಭಾವನ ಗಂಗಾತೀರ್ಥ. ಕನ್ನಡ ನಮಗ್ ಬರೀ ಬದುಕೊಂದೇ ಅಲ್ಲ, ಭಾವನೆಗಳು ಒಂದೇ ಅಲ್ಲ, ಅದು ಕನ್ನಡ ನಮಗ್ ಸರ್ವಸ್ವ. ಹಂಗ ಕನ್ನಡವನ್ನ ಬಿಟ್ಟೆ ನಾವು ಹೋಗಿರಲ್ಲ, ಬೇರೆ ಭಾಷೆಗಳಿಗೂ ಹೋಗ್ತೀವಿ, ಹೋಗ್ಬಾರ್ದು ಅಂತೇನಲ್ಲ, ಬಟ್ ಕನ್ನಡವನ್ನ ಬಹಳ ಪ್ರೀತಿಸುವಂತಹ, ಹೆತ್ತ ತಾಯಿಯನ್ನ ನೋಡುವಂತಹ ಕನ್ನಡ ಅದು. ಹಾಗಾಗಿ ತಾವದ ಹೇಳಿದಾಗ ನಂಗೆ ಅದು ಹೆಮ್ಮೆ ಅನಿಸ್ತು. ಹಾಗೆ ಈ ತರಹದ ಬೇರೆ ಬೇರೆ ಉದ್ಯೋಗಗಳು, ಈ ತರದ ಎಲ್ಲವೂ ಕೂಡ ಚಟುವಟಿಕೆಗಳು ನಡೀತಾ ಇದೆ. ಇದರ ಜೊತೆಗೆ ಈಗ ತಮಗೆ ಬಂದಂತಹ ಒಂದು ಸ್ಪಂದನೆ, ಗೌರವ ಮತ್ತು ಪ್ರಶಸ್ತಿಗಳ ಬಗ್ಗೆ ಏನ್ ಹೇಳ್ತೀರಾ ಸರ್? ಪ್ರತಿಯೊಬ್ಬ ವ್ಯಕ್ತಿಗೂ 3 ಅವಸ್ಥೆಗಳು ಬರುತ್ತಂತೆ. ಒಂದು ಅವಮಾನ ಆಗತ್ತೆ ಅತ್ಯಂತ ಸಹಜವಾಗಿ, ಒಬ್ಬ ವ್ಯಕ್ತಿಗೆ ಆತ ಕಷ್ಟದಲ್ಲಿದ್ದಾಗ, ಅಥವಾ ರೂಪದಲ್ಲಿ ಸಮಸ್ಯೆಯಲ್ಲಿದ್ದಾಗ, ಅಥವಾ ಆತ ದುಡ್ಡಿನಲ್ಲಿ ಸಮಸ್ಯೆಯಲ್ಲಿದ್ದಾಗ, ಅಥವಾ ವಿದ್ಯೆಯಲ್ಲಿ ಸಮಸ್ಯೆಯಲ್ಲಿದ್ದಾಗ ಅತ್ಯಂತ ಸಹಜವಾಗಿ ಆಗುವಂತದ್ದು ಅವಮಾನ. ಅವಮಾನಗಳು ಆದಾಗ ಯಾರ ಅವಮಾನ ಮಾಡಿದ್ರು ನನಗೇನೋ, ನಾನು ಬೆಳಿಬೇಕು ಅಂತ ಅನ್ಕೊಂಡವಾಗ ಆತ ಬೆಳೀತಾ ಹೋಗ್ತಾನೆ, ಸಾಧಕನಾದವನು ಬೆಳೀತಾ ಹೋಗ್ತಾನೆ, ತಲೆ ಕೆಡಿಸ್ಕೊಳ್ಳಲ್ಲ ವಾತಾವರಣಗಳ ಬಗ್ಗೆ. ಆಗ ಸಮಾಜಕ್ಕೆ ಜನಕ್ಕೆ ಅನುಮಾನ ಬರುತ್ತಂತೆ, ಇವನೇನೋ ಮಾಡ್ತಾ ಇದ್ದ ನೋಡೋ, ಕಾರ್ ತಗೊಂಡ ನೋಡೋ, ದುಡ್ಡು ಮಾಡ್ದ ಏ ಅಂತ ಹೇಳಿ ಅನುಮಾನಗಳು ಶುರುವಾಗತ್ತಂತೆ. ಆತ ಅದಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಅನುಮಾನಗಳನ್ನು ಕೂಡ ಅತ್ಯಂತ ಯಶಸ್ವಿಯಾಗಿ ಆತ ಸ್ವೀಕರಿಸ್ತಾನೆ. ಆಗ ಸಮಾಜ ಅನಿವಾರ್ಯವಾಗಿ ಸನ್ಮಾನ ಮಾಡುತ್ತಂತೆ. ಹೌದು, ಹಾಗೆ ಇವತ್ತು ನನಗೆ ಹೆಮ್ಮೆ ಅನ್ಸುತ್ತೆ, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಬಹುತೇಕ ಒಂದು 100+ ಪ್ರಶಸ್ತಿ ಪುರಸ್ಕಾರಗಳು ಬಂದಿದೆ. ರಾಜ್ಯ ಮಟ್ಟದ್ದು, ರಾಷ್ಟ್ರ ಮಟ್ಟದ ಬಹುತೇಕ ಅವಾರ್ಡುಗಳು ನನಗೆ ಬಂದಿದೆ. ಅದರಲ್ಲಿ ಬಹಳ ಮುಖ್ಯವಾದದ್ದು ಸ್ವರ್ಣಸಿರಿ ಪ್ರಶಸ್ತಿ ಅಂತ ಬಂತು, ಡಾಕ್ಟರ್ APJ ಅಬ್ದುಲ್ ಕಲಾಂ ಅವಾರ್ಡ್ಗಳು ಬಂತು, ಹಾಗೂ ಬೆಂಗಳೂರು ಮಾಧ್ಯಮ ರತ್ನ ಪ್ರಶಸ್ತಿ ಬಂತು, ನಮ್ಮ ಸಾಧಕ ಪ್ರಶಸ್ತಿ, ಮೇಘಮೈತ್ರಿ ರಾಜ್ಯೋತ್ಸವ ಪ್ರಶಸ್ತಿ, ಆರಕ್ಷಕ ಸಾಹಿತ್ಯದ ವರ್ಷದ ಸಾಧಕ ಪ್ರಶಸ್ತಿ, ಶರಣು ಸಾಹಿತ್ಯ ಪ್ರಶಸ್ತಿ, ಕರ್ನಾಟಕ ಮಾಧ್ಯಮ ರತ್ನ ಪ್ರಶಸ್ತಿ, ರಿಯಲ್ ಅಚೀವರ್ಸ್ ಅವಾರ್ಡ್, ಆಮೇಲೆ ಕರ್ನಾಟಕ ವಿಶ್ವವಿದ್ಯಾಲಯ ನೀಡುವಂತಹ ಬೇಂದ್ರೆ ನುಡಿಸಿರಿ ಅವಾರ್ಡ್, ಅಭಿರುಚಿ ಸಂಸ್ಥೆ ಮೈಸೂರು ನೀಡುವಂತಹ ಮಾಧ್ಯಮ ರತ್ನ ಪ್ರಶಸ್ತಿ, ಸಾಹಿತ್ಯ ಸಂಸ್ಕೃತಿ ವೇದಿಕೆ ನೀಡುವಂತಹ ಪ್ರಶಸ್ತಿ, ರಾಯಚೂರಿನ ಬೆಳಕು ಸಂಸ್ಥೆ ನೀಡುವಂತಹ ರಾಷ್ಟ್ರಮಟ್ಟದ ಕಾಯಕ ಸಾಮ್ರಾಟ್ ಪ್ರಶಸ್ತಿ, ಕಾವ್ಯಶ್ರೀ ಚಾರಿಟೇಬಲ್ ಟ್ರಸ್ಟ್ ನೀಡುವಂತಹ ಕಾವ್ಯಶ್ರೀ ರಾಜ್ಯೋತ್ಸವ ಪ್ರಶಸ್ತಿ, ಕಲಾಕುಂಚ ಸಂಸ್ಥೆ ದಾವಣಗೆರೆ ನೀಡುವಂತಹ ಕರ್ನಾಟಕ ಮುಕುಟಮಣಿ ಪ್ರಶಸ್ತಿ, ಉಡುಪಿಯ ಪಬ್ಲಿಕ್ ಫೈಲ್ ನ್ಯೂಸ್ ನೆಟ್ವರ್ಕ್ ನೀಡುವಂತಹ ವರ್ಷದ ಸಾಧಕ ಪ್ರಶಸ್ತಿ, ರಾಷ್ಟ್ರೀಯ ಬಸವಶ್ರೀ ಪ್ರಶಸ್ತಿ, ಹೀಗೆ ಹಲವಾರು ಸಂಘ ಸಂಸ್ಥೆಗಳು ನನ್ನನ್ನು ಗುರುತಿಸಿವೆ. ಅವೆಲ್ಲ ಗುರುತಿಸಿದಾಗಲೂ ಕೂಡ ನನ್ನ ಜವಾಬ್ದಾರಿಗಳ ಅರಿವು ಹೆಚ್ಚಾಗ್ತಾ ಇದೆ. ಆದರೆ ಇತರ ಗುರುತಿಸುವಿಕೆ ಸಮಾಜದ ಪ್ರತಿಯೊಬ್ಬನಿಗೂ ಬೇಕು ಅನ್ನೋದು ನನ್ನ ಧೋರಣೆ. ಯಾಕೆಂದ್ರೆ ನಾವು ಮಾಡುವ ಕೆಲಸವನ್ನ 4 ಜನ ಗುರುತಿಸಿದ್ರೆ ಅದು ಇನ್ನೊಬ್ಬರಿಗೆ ಮಾದರಿ ಆಗತ್ತೆ. ಇನ್ನೊಂದು, ನಾನು ಇನ್ನೂ ಆ ಕ್ಷೇತ್ರದಲ್ಲಿ ಇನ್ನೂ ಕೆಲಸ ಮಾಡುವಂತಹ ಉತ್ತೇಜನೆ ಮತ್ತೆ ಸ್ಫೂರ್ತಿ ನನಗೆ ಸಿಗತ್ತೆ. ಹಾಗಾಗಿ ಇಲ್ಲಿ 2 ದೃಷ್ಟಿಕೋನ, ಸಮಾಜದ ಯಾರೋ ಒಬ್ರು ನಮ್ಮನ್ನ ಫಾಲೋ ಮಾಡ್ತಾರೆ, ಅವ್ರಿಗೆ ಸಹಾಯ ಆಗುತ್ತೆ, ನನಗೂ ಕೂಡ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅನ್ನುವಂತಹ ಜವಾಬ್ದಾರಿಯ ಅರಿವು ಮೂಡತ್ತೆ. ಹಾಗಾಗಿ ಅಭಿನಂದಿಸಿದ ಸನ್ಮಾನಿಸಿದ ಎಲ್ಲ ಸಂಘ ಸಂಸ್ಥೆಗಳಿಗೆ ನಾನು ತಮ್ಮ ಈ ವಾಹಿನಿಯ ಮುಖಾಂತರ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ತಮ್ಮ ಮುಂದಿನ ಯೋಜನೆಗಳ ಬಗ್ಗೆ ಹೇಳಬಹುದಾ ಸರ್? ಕೃಷಿಯಾಗಲಿ ಪತ್ರಿಕೆ ಆಗಲಿ ಎಲ್ಲವೂ ನಿರಂತರ ಪ್ರಕ್ರಿಯೆಗಳು. ಅದರಲ್ಲಿ ಏನೇನು ಬದಲಾವಣೆಗಳು ಬರುತ್ತೋ ಆ ಬದಲಾವಣೆಗಳನ್ನ ಮಾಡ್ಕಂತ ಪರಿವರ್ತನೆಗಳನ್ನ ಕಾಣ್ತಾ ಹೊಸದು ಏನೇನಿದೆ ಅದನ್ನೆಲ್ಲ ಒಪ್ಪಿಕೊಳ್ತಾ ಕೃಷಿ ಆಗಿರ್ಬೋದು, ಪತ್ರಿಕೋದ್ಯಮ ಆಗಿರ್ಬೋದು, ಒಂದು ನಾವು ಸ್ವಾಭಿಮಾನದಿಂದ ಉನ್ನತ ಮಟ್ಟಕ್ಕೆ ಬೆಳೆಯುವಂತಹ ಯೋಚನೆ, ಇನ್ನೊಂದು ಸಮಾಜಕ್ಕೆ ಏನೆಲ್ಲ ಕೊಡ್ಲಿಕ್ಕೆ ಸಾಧ್ಯವೋ ಅದೆಲ್ಲವನ್ನ ಮಾಡಲಿಕ್ಕೆ ಸಾಧ್ಯತೆಗಳನ್ನ ಈಗಲೂ ಕೂಡ ನಮ್ಮ ಸಂಪದ ಸಾಲು ಪತ್ರಿಕೆಯ ವತಿಯಿಂದ ಸರಿಸುಮಾರು ಬಹಳ ಜನಕ್ಕೆ ಸಿಎಂ ರಿಲೀಫ್ ಫಂಡ್ ಗಳನ್ನ ಕೊಡಿಸಿದ್ದೇನೆ. ಆಮೇಲೆ ಸಮಾಜಮುಖಿ ಕೆಲಸ ಕೂಡ ಮಾಡ್ತಾ ಇದ್ದೀರಾ. ಕಲಿಕೆಯ ಜೊತೆ ಗಳಿಕೆಯ ದಾರಿ ಅಂತ ಹೇಳಿ ವಿದ್ಯಾರ್ಥಿಗಳು ಕಾಲಘಟ್ಟದಲ್ಲಿಯೇ ಅರ್ನ್ ಅಂಡ್ ಲರ್ನ್ ಸಿಸ್ಟಮ್ ಗಳನ್ನ ಕಲಿಯೋದು ಹೇಗೆ ಅನ್ನೋದ್ರ ಬಗ್ಗೆ ತುಂಬಾ ಕಾರ್ಯಾಗಾರಗಳನ್ನ ಮಾಡಿದ್ದೇವೆ. ರಕ್ತದಾನ ಮತ್ತು ನೇತ್ರದಾನಗಳ ಬಗ್ಗೆ ಅವೇರ್ನೆಸ್ ಪ್ರೋಗ್ರಾಮ್ ಅನ್ನು ತುಂಬಾ ಮಾಡಿದ್ದೇನೆ. ಸ್ವತಃ ನಾನೇ ಹಲವಾರು ಬಾರಿ ರಕ್ತದಾನವನ್ನ ಮಾಡಿದ್ದೇನೆ. ಆಮೇಲೆ ಇನ್ನು ಈ ರೈತರ ಸ್ವಾವಲಂಬನೆಯ ಬಗ್ಗೆ ಒಂದಷ್ಟು ಕಾರ್ಯಾಗಾರಗಳನ್ನು ನಿರಂತರವಾಗಿ ಮಾಡ್ತಾ ಇದ್ದೇನೆ. ಇನ್ನೊಂದು ಈ ರೇಖಿ, ಪ್ರಾಣಾಯಾಮ, ಯೋಗ ಈ ತರಹದ ಅವೇರ್ನೆಸ್ ಕ್ಯಾಂಪ್ಗಳನ್ನು ಕೂಡ ನಮ್ಮ ಸಂಪದ ಸಾಲು ವತಿಯಿಂದ ಹಾಗೂ ಸಂಪದ ಫೌಂಡೇಶನ್ ಫಾರ್ ಪಬ್ಲಿಕ್ ಅವೇರ್ನೆಸ್ ಅನ್ನುವಂತಹ ಸಂಸ್ಥೆಯಿಂದ ಈ ತರಹದ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇನೆ. ಇದನ್ನು ಕೂಡ ತುಂಬಾ ದೊಡ್ಡ ಮಟ್ಟಕ್ಕೆ ಮುಂದುವರಿಸಬೇಕು. ಪತ್ರಿಕೆಯನ್ನು ಕೂಡ 1 ಲಕ್ಷ ಚಂದಾದಾರರನ್ನ ರೀಚ್ ಮಾಡಬೇಕು. ಹಾಗೂ ಇಲ್ಲಿ ಕೇಳುಗರಲ್ಲಿ ಇನ್ನೊಂದು, ತುಂಬಾ ಜನ ಬರಹಗಾರರಿರಬಹುದು, ಪಾಪ ಅವ್ರಿಗೆ ನಮಗೊಂದು ವೇದಿಕೆ ಬೇಕು ಅಂತ ಬಯಸ್ತಾ ಇರ್ತಾರೆ. ಅವರೆಲ್ಲರಿಗೂ ನಾನು ನನ್ನ ದೂರವಾಣಿ ಸಂಖ್ಯೆಯನ್ನು ಹೇಳ್ತಾ ಇದ್ದೇನೆ, 944-82-19-347. ಈ ನಂಬರಿಗೆ ತಾವು ಯಾವಾಗ ಕರೆ ಮಾಡಿದ್ರು ಕೂಡ ನಿಮಗೆ ನಾನು ಪತ್ರಿಕೆಯ ವತಿಯಿಂದ ಬರಹಗಳಿಗೆ ವೇದಿಕೆಯನ್ನ ಕಲ್ಪಿಸಿಕೊಡ್ತೇನೆ. ಇನ್ನೂ ಒಂದು ಅಂತಂದ್ರೆ, ನನ್ನಿಂದ ಆಗುವಂತಹ ಯಾವುದೇ ರೀತಿಯ ಸಹಕಾರಗಳು ಖಂಡಿತ ಹಂಚಿಕೊಳ್ತೇನೆ. ಮತ್ತೆ ಈ ತರಹದ ಕಾರ್ಯಕ್ರಮಗಳಿಗೆ ನಿಮ್ಮ ಎಲ್ಲರ ಬೆಂಬಲಗಳು ಬೇಕಾಗತ್ತೆ. ಯಾವತ್ತೋ ಒಬ್ಬ ಮನುಷ್ಯ ಸಂಘ ಜೀವಿ, ಎಲ್ಲರೂ ಸೇರಿದಾಗ ಒಂದು ದೊಡ್ಡ ಮಟ್ಟದ ಶಕ್ತಿಯಾಗಿ ಬದಲಾಗಲಿಕ್ಕೆ ಸಾಧ್ಯತೆ ಇದೆ. ಅದನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದ ಸರ್. ಇದುವರೆಗೆ ತಾವು ಕೃಷಿಯ ಒಂದು ಜೀವನದ ಜೊತೆಗೆ, ಕೃಷಿಯ ಒಂದು ನಿರ್ವಹಣೆ, ಕೃಷಿಯ ಒಂದು ನೆಮ್ಮದಿಯ ಜೀವನದ ಜೊತೆಗೆ ಇದೇನು ತಾವು ಪತ್ರಿಕೆ ಹೊರಗೆ ತಂದಿದ್ದೀರಾ, ಸಂಪದ ಸಾಲು, ಇದರ ಯೋಜನೆ, ಮುಂದಿನ ಯೋಜನೆಗಳ ಬಗ್ಗೆ, ಇದರ ಸಾಧ್ಯತೆಗಳ ಬಗ್ಗೆ ಮತ್ತೆ ಇದರ ಒಂದು ಯಶಸ್ಸಿನ ಬಗ್ಗೆ ತಾವು ಸಂಪೂರ್ಣ ನಮ್ಮ ಕೇಳುಗರಿಗೆ, ಬಹುಮುಖ ಪ್ರತಿಭೆಯಾಗಿ ಆಕಾಶವಾಣಿ ಮಾಧ್ಯಮದ ಮೂಲಕ ತಾವು ಸಂದರ್ಶನ ರೂಪದಲ್ಲಿ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಾ. ಅದು ವಿಶೇಷವಾಗಿ ಇದರಲ್ಲಿ ನಮ್ಮ ರೈತರು ಕೂಡ, ಏನು ಯುವ ರೈತರು ಇದ್ದಾರೆ, ಅವರು ಈ ತರದ ಒಂದು ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಕೇವಲ ಕೃಷಿ ಮಾತ್ರ ಅಲ್ಲದೇ ಇದರ ಜೊತೆಗೆ ಏನ್ ನಮಗೆ ಸಾಧ್ಯತೆಗಳು ಇದಾವೆ, ಎಲ್ಲ ಒಂದು ಅವಕಾಶಗಳನ್ನ ಸದ್ಬಳಕೆ ಮಾಡಿಕೊಳ್ಳಿ ಅಂತ ತಾವು ಈ ಮೂಲಕ ಹೇಳಿದ್ದೀರಾ. ನಿಮ್ಮ ಯೋಜನೆಗಳು ಸಾಕಾರ ಆಗಲಿ ಅಂತ ಹೇಳಿ ನಾವು ಕೂಡ ಆಶಿಸುತ್ತಾ ತಮಗೆ ಇನ್ನೊಮ್ಮೆ ಭದ್ರಾವತಿ ಆಕಾಶವಾಣಿ ಪರವಾಗಿ ಧನ್ಯವಾದ ಹಾಗೂ ನಮಸ್ಕಾರ ಸರ್. ಅತ್ಯಂತ ಪ್ರಬಲವಾದಂತಹ ಆಕಾಶವಾಣಿ, ಪ್ರಬಲವಾದ ಒಂದು ಮಾಧ್ಯಮ ಆಕಾಶವಾಣಿ. ಭದ್ರಾವತಿ ಆಕಾಶವಾಣಿಯ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಇದೆ. ನಮ್ಮ ಊರಿನ ಆಕಾಶವಾಣಿ ಇಂತಹ ಒಳ್ಳೆಯ ವಾಹಿನಿಗೆ ನನ್ನನ್ನು ಕರೆದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ. ಕೇಳುಗರಿಗೂ ಹಾಗೂ ನಿಮಗೂ ನನ್ನ ಅನಂತಾನಂತ ವಂದನೆಗಳು. ನಮಸ್ಕಾರ. ರೈತ ಬಾಂಧವರೇ ಹಾಗೂ ಕೇಳುಗರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ

ಈ ಮೂಲಕ ತಿಳಿಯಪಡಿಸುವುದೇನೆಂದರೆ 2025ನೇ ವರ್ಷದ ಶಿವಮೊಗ್ಗ ಜಿಲ್ಲೆಯ ವಿವಿಧ ತೋಟಗಾರಿಕೆ ಕ್ಷೇತ್ರಗಳಲ್ಲಿ ದಿನಾಂಕ 1/1/2025 30/6/2025 ಮೊದಲನೇ ಅವಧಿ ವರೆಗಿನ ಸಪೋಟ, ಮಾವು, ಗೇರು ಹಾಗೂ ದಿನಾಂಕ 1/1/2025 31/12/2025 ವಾರ್ಷಿಕ ತೆಂಗು, ಕೋಕೋ, ದಾಲ್ಚಿನಿ, ಹಲಸು, ಹುಣಸೆ ಮತ್ತು ನೆರಳೆ ಫಸಲುಗಳನ್ನು ಈ ಹರಾಜು ಇಲ್ಲವೇ ಮುಚ್ಚಿದ ಲಕೋಟೆ ಕಂ ಬಹಿರಂಗ ಹರಾಜು ಮುಖಾಂತರ ದಿನಾಂಕ 1/1/2025 ಅವಧಿಗೆ ವಿಲೇವಾರಿ ಮಾಡಲಾಗುವುದು. ಇಚ್ಛೆಯುಳ್ಳವರು ತೋಟಗಾರಿಕೆ ಕ್ಷೇತ್ರಗಳಲ್ಲಿನ ಫಸಲು ವೀಕ್ಷಿಸಿ ನಿಬಂಧನೆ ಮತ್ತು ಷರತ್ತುಗಳ ಒಪ್ಪಿಗೆಯಾದಲ್ಲಿ ಈ ಹರಾಜಿನಲ್ಲಿ ಭಾಗವಹಿಸಬಹುದು. ಈ ಹರಾಜಿನ ಪ್ರಕ್ರಿಯೆಗಳು ದಿನಾಂಕ 14/2/2025 ಪ್ರಾರಂಭವಾಗಿ ದಿನಾಂಕ 28/2/2025 ಮುಕ್ತಾಯಗೊಳ್ಳಲಿದೆ. ಈ ಹರಾಜು ನಿಬಂಧನೆ, ನಿಯಮಾವಳಿ ಹಾಗೂ ಹೆಚ್ಚಿನ ವಿವರಗಳಿಗೆ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ರಾಜ್ಯ ವಲಯ ಶಿವಮೊಗ್ಗ ಕಚೇರಿ ಅಥವಾ ದೂರವಾಣಿ ಸಂಖ್ಯೆ 08/1/2/2/2/2/2/2/2/2/2/2/2 ಕಚೇರಿ ಸಮಯದಲ್ಲಿ ಸಂಪರ್ಕಿಸಬಹುದು ಹಾಗೂ ವೆಬ್ಸೈಟ್ https://kppp.karnataka.gov.in ಇದರಿಂದ ತಿಳಿದುಕೊಳ್ಳಬಹುದಾಗಿರುತ್ತದೆ. ಇದುವರೆಗೂ ಭತ್ತದಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಮತ್ತು ಭತ್ತದಲ್ಲಿ ಬೆಳೆಯಲ್ಲಿ ಗುಣಿಗಳ ಸಂಖ್ಯೆ ಮತ್ತು ನಾಟಿ ಅಂತರ ಈ ಕುರಿತು ಡಾ ಎಸ್ಎಂ ಸುಧಾಕರ್ ಅವರಿಂದ ಮಾಹಿತಿ ಕೇಳಿದಿರಿ. ಕಾರ್ಯಕ್ರಮದ ಕಡೆಯದಾಗಿ ಅಜ್ಜಂಪುರ ತಾಲೂಕು ಮುಗಳಿಯ ಶ್ರೀಮತಿ ಲಕ್ಷ್ಮೀ ದೇವಮ್ಮ ಮತ್ತು ತಂಡದವರಿಂದ ಸೋಬಾನೆ ಪದ. ಸೋಬಾನೆ ಎಂಬೋದೈ ಯಾರೆ ಬಲ್ಲಾರೋ ಸೋಬಾನವೇ, ಭೂಮಿಗೆ ಹಿರಿಯ ಬಾಸಾವಯ್ಯ, ಭೂಮಿಗೆ ಹಿರಿಯ ಬಾಸಾವಯ್ಯ, ಭೂಮಿಗೆ ಹಿರಿಯ ಬಸವೈ ಮಾಡಿದನಲ್ಲೇ ಸೋಬಾನವೇ, ರೋಡಿಗೀಶ್ವರನ ಮಾಧೋವೇಯ, ರೋಡಿಗೀಶ್ವರನ ಮಾಧೋವೇಯ, ಕಲ್ಯಾಣ ಎಂಬೋದ ಇಲ್ಲಾರೆ ಬಲ್ಲಾರೋ ಸೋಬಾನವೇ, ಎಲ್ಲಾರಿಗಿರಿಯ ಬಾಸಾವಯ್ಯ, ಎಲ್ಲಾರಿಗಿರಿಯ ಬಾಸಾವಯ್ಯ, ಎಲ್ಲಾರಿಗಿರಿಯ ಬಸವೈ ಮಾಡಿದನಲ್ಲೇ ಸೋಬಾನವೇ, ಮಲ್ಲಿಕಾರ್ಜುನನ ಮಾಧೋವೇಯ, ಮಲ್ಲಿಕಾರ್ಜುನನ ಮಾಧೋವೇಯ, ಮತಿ ಕೋಡ ಮಹಾದೇವ ಸತಿ ಕೋಡ ಸಹದೇವ ಸೋಬಾನವೇ, ವಿದ್ಯೇವ ಕಲಿಸೋ ಎಲೇವನಕ, ವಿದ್ಯೇವ ಕಲಿಸೋ ಎಲೇವನಕ, ವಿದ್ಯೇವ ಕಲಿಸೋ ಇಲಿವನಕ, ನಮ್ಮ ನಾಲರಿಗೆ ಸೋಬಾನವೇ, ತಪ್ಪಿದ ಪದನ ಬಾರ ಕೊಡ, ತಪ್ಪಿದ ಪದನ ಬಾರ ಕೊಡ, ತಪ್ಪಿದ ಪದನ ಬಾರ ಕೊಡ, ತಪ್ಪಿದ ಪದನ ಬಾರ ಕೊಡ, ರೇಲೆ ಮಾವಿನ ಬೇರಾಗೆ ಇರುವಳೆ ಸೋಬಾನವೇ, ವಾಲ್ಗದ ಸದ್ದಿಗೆ ವಾದ ಗೋಳೆ, ವಾಲ್ಗದ ಸದ್ದಿಗೆ ವಾದ ಗೋಳೆ, ವಾಲ್ಗದ ಸದ್ದಿಗೆ ವಾದ ಗೋಳೆ, ಸರಸ್ವತಿಯ ಸೋಬಾನವೇ, ನಮ್ಮ ನಾಲಿಗೆ ತೊಡಿರ ಬಿಡಿ ನಾಲಿಗೆ ತೊಡರ ಬೇಡೆ ಸೌವ, ನಾಲಿಗೆ ತೊಡರ ಬೇಡೆ ಸೌವ, ನಾಲಿಗೆ ತೊಡರ ಬೇಡೆ ಸೌವ, ತೇಲೆ ಮಾವಿನ ದಂಟಾಗೆ ಇರುವಳ ಸೋಬಾನವೇ, ಗಂಟೆ ಸದ್ದಿಗೆ ನಾಲಿಯೋಳೆ, ಗಂಟೆ ಸದ್ದಿಗೆ ನಾಲಿಯೋಳೆ, ಗಂಟೆ ಸದ್ದಿಗೆ ನಲಿಯೋಳೆ, ಸರಸ್ವತಿಯ ಸೋಬಾನವೇ, ನಮ್ ಗಂಟಾಲ ತೊಡಿರ ಬಿಡಿ ಸೌವ, ಗಂಟಾಲ ತೊಡಿರ ಬೇಡಿ ಸೌವ, ಗಂಟಾಲ ತೊಡಿರ ಬೇಡಿ ಸೌವ, ಗಂಟಾಲ ತೊಡಿರ ಬೇಡಿ ಸೌವ, ಗಂದಾವ ಮಾಡ್ಯಾಳೆ ಗಂಟ ಗಂಧದ ಭರಣಿಗೆ ತುಂಬಿಸೋ ಬಾನವೇ ಅರ್ಥ ಹಿಂಗ್ಯವನಾಲೋರ ಕರದೋ ಬಾರೆ ತಂಗ್ಯವನಾಲೋರ ಕರದೋ ಬಾರೆ ತಂಗ್ಯವನಾಲೋರ ಕರದ ಬಾರೆ ಈ ಮನೆಯ ಶೋಭಾನವೇ ಕಂದೈ ಶೋಭಾನ ಪಾಡ ಕಂಡ ಕಂದೈ ಶೋಭಾನ ಪಾಡ ಕಂಡ ಕಂದೈ ಶೋಭಾನ ಪಾಡ ಕೊಂಡ ಕಂದೈ ಶೋಭಾನ ಪಾಡ ಕಂಡ ಕಸ್ತೆ ಮಾಡಾಳೆ ಅಚ್ಚ ಭರಣಿಗೆ ತುಂಬಿ ಶೋಭಾನವೇ ಅವ್ರ ಅಕ್ಕೈ ನಾಲೋರ ಕರದೋ ಬಾರೆ ಅಕ್ಕೈ ನಾಲೋರ ಕರದೋ ಬಾರೆ ಅವ್ರಕ್ಕಯ್ಯ ನಾಲೋರ ಕರದ ಬಾರೆ ಈ ಮನೆಯ ಶೋಭಾನವೇ ಪುತ್ರೈ ಪಡ ಕಂಡ ಶೋಭಾನ ಪುತ್ರೈ ಪಡದಾನೆ ಶೋಭಾನ ಪುತ್ರೈ ಪಡ ಕಂಡ ಶೋಭಾನ ಪುತ್ರೈ ಪಡ ಕಂಡ ಶೋಭಾನ ಲೆತ್ತ ನಾಡುತ್ತಲೆ ಬರುವಲ್ಲ ಮದಲಿಂಗ ಶೋಭಾನವೇ ಅವ್ರ ಜೆತ್ತಿನ ರೋಗಿ ಕಾರಾತಾರೆ ಜೆತ್ತಿನ ರೋಗಿ ಕಾರಾತಾರೆ ಜೊತ್ತಿನ ರೋಗಿ ಕಾರಾತನ್ನಿ ಜೊತ್ತಿನ ರೋಗಿ ಕಾರಾತನ್ನಿ ಮುತ್ತಿನ ಕಡಗ ಬೇಡಿ ಚಿತ್ತದ ಉಂಗುರ ಬೇಡಿ ಶೋಭಾನವೇ ಪುತ್ರಯ್ಯ ಆಸೆಗೆ ಬರೋವಲ್ಲ ಪುತ್ರಯ್ಯ ಆಸೆಗೆ ಬರೋವಲ್ಲ ಪುತ್ರಯ್ಯ ಆಸೆಗೆ ಬರುವಲ್ಲ ಸಂಜವ್ವ ಶೋಭಾನವೇ ಅವ್ರ ಜೆತ್ತಿನ ರೋಗಿ ಕಾರ ತನ್ನಿ ಅವ್ರ ಜೆತ್ತಿನ ರೋಗಿ ಕಾರ ತನ್ನಿ ಜೆತ್ತಿನ ರೋಗಿ ಕಾರ ತನ್ನಿ ಜೆತ್ತಿನ ರೋಗಿ ಕಾರ ತನ್ನಿ ಅಂದಾದ ಗೆಳೆಯಾರು ಚಂದಾದ ಗೆಳೆಯಾರ ಶೋಭಾನವೇ ಅಂದ ಚಂದಾದ ಗೆಳೆಯಾರು ಅಂದ ಚಂದಾದ ಗೆಳೆಯಾರು ಅಂದ ಚಂದಾದ ಗೆಳೆಯಾರು ತಮ್ಮಿಗೆ ಶೋಭಾನವೇ ಅಂಗಿ ಇಟ್ಟಾರೋ ಒಂದ್ವಾಲ ಪೀಲಿ ಅಂಗಿ ಇಟ್ಟಾರೋ ಒಂದ್ವಾಲ ಪೀಲಿ ಆಯಾದ ಗೆಳೆಯಾರು ಛಾಯಾದ ಗೆಳೆಯಾರು ಶೋಭಾನವೇ ಆಯ ಛಾಯಾದ ಗೆಳೆಯಾರು ಆಯ ಛಾಯಾದ ಗೆಳೆಯಾರು ಆಯ ಛಾಯಾದ ಗೆಳೆಯಾರು ಕಂದೈಗೆ ಶೋಭಾನವೇ ಪಂಜ ಒಡಿಶಾರೋ ಒಂದ್ವಾಲ ಪೀಲಿ ಪಂಜ ಒಡಿಶಾರೋ ಒಂದ್ವಾಲ ಪೀಲಿ ಪಂಜ ಒಡಿಶಾರೋ ಒಂದ್ವಾಲ ಪೀಲಿ ಪಂಜ ಒಡಿಶಾರೋ ಒಂದ್ವಾಲ ಪೀಲಿ ಆಗಿರಿ ಚಾಗಿರಿ ಚಾಯದ ಮೂಡಲಗಿರಿ ಶೋಭಾನವೇ ಮೇಲಾದ ಗಿರಿ ತಿರೋಪತಿ ಮೇಲಾದ ಗಿರಿ ತಿರೋಪತಿ ಮೇಲಾದ ಗಿರಿ ತಿರುಪತಿಯೊಳಗಿರುವ ಶೋಭಾನವೇ ತಟ್ಟೆ ಕಳುಹಯ್ಯ ಮಧುವಿಗೆ ಕಳುಹಯ್ಯ ಮಧುವಿಗೆ ಅಂದಗಿರಿ ಚಂದಗಿರಿ ಚಂದದ ಮೂಡಲಗಿರಿ ಶೋಭಾನವೇ ಬಂಗಾರದ ಗಿರಿ ತಿರುಪತಿ ಬಂಗಾರದ ಗಿರಿ ತಿರುಪತಿ ಬಂಗಾರದ ಗಿರಿ ತಿರುಪತಿಯೊಳಗಿರುವ ಶೋಭಾನವೇ ಗಿಂಡಿ ಕಳುಹಯ್ಯ ಮಧುವಿಗೆ ಗಿಂಡಿ ಕಳುಹಯ್ಯ ಮಧುವಿಗೆ ನೀರಾಗೆ ಒಟ್ಟದು ನೀರಾಗೆ ಬೆಳೆಯೋದು ಶೋಭಾನವೇ ನ್ಯಾರುಳ್ಳೆ ಮರಕ್ಕೆ ತೋಡಾರೋದೆ ನ್ಯಾರುಳ್ಳೆ ಮರಕ್ಕೆ ತೋಡೋರದೆ ನ್ಯಾರುಳ್ಳೆ ಮರಕ್ಕೆ ತೋಡರೋ ನಗವೇಣಿಯ ಶೋಭಾನವೇ ನಾರೆರು ತಂದಿಡಿರೆ ಕಾಳ ಸಾಕೆ ನಾರೆರು ತಂದಿಡಿರೆ ಕಾಳ ಸಾಕೆ ಕೆಸರಾಗೆ ಒಟ್ಟಾದೋ ಕೆಸರಾಗೆ ಬೆಳೆಯಾದ ಶೋಭಾನವೇ ಮುಟ್ಟಿದರೇಳಕ್ಕೆ ಸೂರೆಯೋದೋ ಮುಟ್ಟಿದರೇಳಕ್ಕೆ ಸೂರೋರೋದು ಮುಟ್ಟಿದರೆ ಏಳಕ್ಕೆ ಸುರಿಯ ಒಂಬಾಳೆಯ ಶೋಭಾನವೇ ನಿಸ್ತ್ರದು ತಂದಿಡಿರೆ ಕಾಳ ಸಾಕೆ ತಂದಿಡಿರೆ ಕಾಳ ಸಾಕೆ ತಂದಿಡಿರೆ ಕಾಳ ಸಾಕೆ ನಿಸ್ತ್ರ ತಂದಿಡಿರೆ ಕಾಳ ಸಾಕೆ ಬಾಗು ರವಿ ಭೂತಿ ಯೋಗ ಮೂರುತಿ ಕಾಣೆ ಶೋಭಾನವೇ ಮುಟ್ಟಿದರೆ ಪಾಪ ಪರಿಹಾರ, ಮುಟ್ಟಿದರೆ ಪಾಪ ಪರಿಹಾರ, ಮುಟ್ಟಿದರೆ ಪಾಪ ಪರಿಹಾರ, ದಿಬತ್ತಿ ಶೋಭಾನವೇ ಪುತ್ರನನ್ನು ಸಲಿಗೆ ದರಿಶಾರೆ, ಪುತ್ರನನ್ನು ಸಲಿಗೆ ದರಿಶಾರೆ, ಬಾಗೂರ ಈ ಬತ್ತಿ ಯೋಗಿ ಮೂರುತಿ ಕಾಣೆ ಶೋಭಾನವೇ ಹಮ್ಮಿದರೆ ಪಾಪ ಪರಿಹಾರ, ಹಮ್ಮಿದರೆ ಪಾಪ ಪರಿಹಾರ, ಹಮ್ಮಿದರೆ ಪಾಪ ಪರಿಹಾರ, ದಿ ಬತ್ತಿ ಶೋಭಾನವೇ ಕಂದನನು ಸಲಿಗೆ ತರಿ ದರಿಶಾರೆ, ಕಂದನನು ಸಲಿಗೆ ದರಿಶಾರೆ, ತಾಯವ್ವತನ ಮಗನಾಯ ನೋಡಾಲೆಂದು ಸ್ಕೋಬಾನವೇ ಕ್ವಾಣ್ಯಾಗ ಇದ್ದ ಒಳಗಿದ್ದ. ಕೆಳಗರೆ ಇದುವರೆಗೂ ಅಜ್ಜಂಪುರ ತಾಲೂಕು ಮುಗುಳಿಯಿಂದ ಶ್ರೀಮತಿ ಲಕ್ಷ್ಮೀ ದೇವಮ್ಮ ಮತ್ತು ತಂಡದವರಿಂದ ಶೋಭಾನೆ ಪದ ಕೇಳಿದಿರಿ. ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಆಯುಷ್ಮಾನ್ ಭಾರತ್, ಪ್ರಧಾನಮಂತ್ರಿ ಜನಾರೋಗ್ಯ, ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಯೋಜನೆ. ಬಿಪಿಎಲ್ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ ಉಚಿತ, ಎಪಿಎಲ್ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಚಿಕಿತ್ಸಾ ಸಂಸ್ಥೆಗೆ ಭರಿಸುತ್ತದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಲಭ್ಯ